ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ ಅಚ್ಯುತಾನಂದ ಗೋವಿಂದ ಮಾಧವ ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರಿ ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರಿ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ ತಗದಿಂತ ಜನುದಿಂತ ಧೀರನ ತಗದಿಂತ ಜನುದಿಂತ ಧೀರನ ತಜಂ ತನಂ ಗರಿ ತಗದಿಂದ ಜನುದಿಂದ ಧೀರನ ತಜಂ ತನಂ ಗರಿ ತಗದಿಂದ ಜನುದಿಂದ ಧೀರನ ತಜಂ ತನಂ ಗರಿ ತಗದಿಂದ ಜನುದಿಂದ ಧೀರನ ತಜಂ ತನಂ ಗರಿ ತಗದಿಂದ ಜನುದಿಂದ ಧೀರ ತಜಂ ತನಂ ಗರಿ ತಗದಿಂದ ಜನುದಿಂದ ಧೀರ ತಜಂ ತನಂ ಗರಿ ತಗತಿಗು ತಕಿಟ ಜಂ ತಗ ತಕಿಟ ಜಂ ತಕಿಟ ಜಂ ತಜಂ ತಗದಿ ಜನುದಿಂದ ಧೀರನ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ